ನಿಮ್ಮ ಮಾತನ್ನ ನಾನು ನಂಬೋದಾ? ಏನ್ ತಪ್ಪು ಮಾಡಿದ್ರು ಈ ಗೋಪು ಸುಳ್ಳು ಮಾತ್ರ ಹೇಳೋಲ್ಲ ಚಂದ್ರ. ಯಾರ ಮೇಲೆ ಆಣೆ ಮಾಡಿ ಹೇಳಿದ್ರೆ ನಿಮ್ಗೆ ನಂಬಿಕೆ ಬರುತ್ತೆ ಹೇಳಿ? ಈ ಕಾವೇರಿ ತಾಯಿ ಮೇಲೆ ನಿಮಗೆ ನಂಬಿಕೆ ಇದ್ರೆ ಆ ಮಹಾತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀರಿ ಚಂದ್ರ. ಚಂದ್ರ ಕನಸಲು ನೀನೆ ಮನಸಲು ನೀನೆ ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ ಒಲಿದ ನಿನ್ನ ಬಿಡೆನು ಚಿನ್ನ ಇನ್ನು ಎಂದೆಲ್ದಿಗೂ ನಿನ್ನನೆಂದೆಲ್ದಿಗೂ ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ ಚೆನ್ನ ನಗುವಾಗ ನೀನು ಚೆನ್ನ ನೋಡಲು ಚೆನ್ನ ಕಾಡಲು ಚೆನ್ನ ನಿನಗಿಂತ ಯಾರಿಲ್ಲ ಚೆನ್ನ ಸ್ನೇಹಕ್ಕೆ ಸಾಟಿ ಮೋಹಕ್ಕೆ ಸಾಟಿ ಕಂಡಂತೆ ನಾ ಸೋತು ಹೋದೆ ಮಾತಿಗೆ ಸೋತೆ ಪ್ರೀತಿಗೆ ಸೋತೆ ಸೋಲಲ್ಲು ಗೆಲುವನ್ನೇ ಕಂಡೆ ಸೋಲಲ್ಲು ಗೆಲುವನ್ನೇ ಚಿನ್ನ ಇನ್ನು ಎಲ್ದೆಲ್ದಿಗೂ ನಿನ್ನನೆಂದೆಲ್ದಿಗೂ ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ ಮನಸಲು ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ ಒಲಿದ ನಿನ್ನ ಬಿಡೆನು ಚೆನ್ನ ಇನ್ನು ಎಂದೆಂದಿಗೂ ನಿನ್ನನೆಂದೆಂದಿಗೂ ಕನಸಲು ನೀನೆ ಮನಸಲು ನೀನೆ ನಿನ್ನಾಣೆ ನಿನ್ನಾಣೆ ನಿನ್ನಾಣೆ